ಮತಪತ್ರಗಳನ್ನು ರವಾನಿಸಲಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಚುನಾವಣಾ ಆಯೋಗ ಇದೇ ಮೊದಲ ಬಾರಿಗೆ ಅರಣ್ಯದಲ್ಲಿ ವಾಸಿಸುವ ಜೇನುಕುರುಬ ಕಾಡುಕುರುಬ ಜನಾಂಗದವರಿಗೆ ಮತದಾನ ಮಾಡಲು ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಿದೆ. ಆ ಮೂಲಕ ಅವರು ಮತದಾನದ ಹಕ್ಕು ಚಲಾಯಿಸಲು ಅನುಕೂಲ ಕಲ್ಪಿಸಿದೆ. ಅಕ್ರಮಗಳ ಮೇಲೆ ಹದ್ದಿನ ಕಣ್ಣು. ಈ ಮಧ್ಯೆ ಚುನಾವಣಾ ಆಯೋಗ ಅಕ್ರಮಗಳಿಗೆ ಕಡಿವಾಣ ಹಾಕಲು ಈ ಬಾರಿ ಹಿಂದೆಂದಿಗಿಂತಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಹದ್ದಿನ ಕಂಡಿಟ್ಟಿದೆ. ಯಾವುದೇ ಅಕ್ರಮಗಳಿಗೆ ಅವಕಾಶವಾಗದಂತಹ ವ್ಯವಸ್ಥೆಗಳನ್ನು ಕೈಗೊಂಡಿದೆ. ಅಕ್ರಮದ ಬಗ್ಗೆ ದೂರುಗಳು ಬಂದರೆ ತಕ್ಷಣವೇ ಆಯೋಗ ಕಾರ್ಯಪ್ರವೃತ್ತವಾಗಿ ಅಂತಹ ವ್ಯಕ್ತಿಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ವಸ್ತುಗಳನ್ನು ವಶಪಡಿಸಿಕೊಂಡು ಕ್ರಮ ಕೈಗೊಳ್ಳುತ್ತಿದೆ. ಇಂತಹ ಅಕ್ರಮಗಳ ಪತ್ತೆಗೆ ಆಯೋಗ ಸಿ ವಿಜಿಲ್ ಆಪ್ ರೂಪಿಸಿದ್ದು, ಅದಕ್ಕೆ ದೂರುಗಳ ಮಹಾಪೂರವೇ ಹರಿದು ಬರುತ್ತಿದೆ. ಅಂತಹ ದೂರುಗಳನ್ನು ಪರಿಶೀಲಿಸಿ ಕೂಡಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅಕ್ರಮಗಳನ್ನು ನಿಯಂತ್ರಿಸುತ್ತಿದೆ. ಸಿ ವಿಜಿಲ್ ಆಪ್ ಮಾತ್ರವಲ್ಲದೆ ಉಚಿತ ಸಹಾಯವಾಣಿ ಸಂಖ್ಯೆ 1950ಗೆ ಕರೆ ಮಾಡಿಯೂ ದೂರು ಸಲ್ಲಿಸಬಹುದಾಗಿದೆ. ಜಾಗೃತಿ ಮೂಡಿಸಲು ಗರಿಷ್ಠ ಕ್ರಮ. ಪ್ರಜಾಪ್ರಭುತ್ವದ ಹಬ್ಬವನ್ನು ಇನ್ನಷ್ಟು ಜನಸ್ನೇಹಿ ಮಾಡಲು ಮತ್ತು ಹೆಚ್ಚು ಹೆಚ್ಚು ಮತದಾರರು ಮತದಾನದಲ್ಲಿ ಭಾಗವಹಿಸುವಂತೆ ಮಾಡಲು ಚುನಾವಣಾ ಆಯೋಗ ಹಲವು ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದ ಎಲ್ಲಾ 31 ಜಿಲ್ಲೆಗಳಲ್ಲಿ ಚುನಾವಣಾ ಆಯೋಗ ಆಯಾ ಜಿಲ್ಲಾಡಳಿತಗಳು ಸಾರ್ವಜನಿಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮೆರವಣಿಗೆ, ಕಾಲ್ನಡೆಗೆ, ಸೈಕಲ್ ಜಾಥಾ, ರಂಗೋಲಿ ಬಿಡಿಸುವುದು, ಚಿತ್ರ ಬಿಡಿಸುವುದು ಸೇರಿದಂತೆ ನಾನಾ ಬಗೆಯ ಜಾಗೃತಿ ಕಾರ್ಯಗಳನ್ನು ನಡೆಸುತ್ತಿದೆ. ಅದರ ಮುಂದುವರಿದ ಭಾಗವಾಗಿ ಚುನಾವಣಾ ಆಯೋಗ ರಾಜ್ಯದ ಎಲ್ಲ ಮತದಾರರಿಗೆ ತಮ್ಮ ಮತಗಟ್ಟೆಗಳ ಬಗ್ಗೆ ತಿಳಿಸಿಕೊಡುವ ಉದ್ದೇಶದಿಂದ ಕಳೆದ ಏಪ್ರಿಲ್ 30ರಂದು ರಾಜ್ಯಾದ್ಯಂತ ಎಲ್ಲಾ 58,000ಕ್ಕೂ ಅಧಿಕ ಮತಗಟ್ಟೆಗಳಲ್ಲಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ವಿನೂತನ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿತು. ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಚುನಾವಣಾ ಆಯೋಗ ಹಾಗೂ ಬಿಬಿಎಂಪಿ ವಿಶೇಷ ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಂಡಿವೆ. ಮತದಾನಕ್ಕೆ ಗುರುತಿನ ಚೀಟಿ ಕಡ್ಡಾಯ. ಅಂದಹಾಗೆ ಮತದಾನ ಮಾಡಲು ಮತದಾರರ ಪಟ್ಟಿಯ ಜೊತೆಗೆ ಇತರ 12 ಗುರುತಿನ ಚೀಟಿಯಲ್ಲಿ ಒಂದನ್ನು ತೋರಿಸುವುದು ಕಡ್ಡಾಯ ಮಾಡಲಾಗಿದೆ. ಮತದಾರರ ಗುರುತಿನ ಚೀಟಿ ಇಲ್ಲದವರು ಮತಗಟ್ಟೆಗಳಲ್ಲಿ ಆಧಾರ್ ಕಾರ್ಡ್, ಮನ್ರೇಗಾ ಉದ್ಯೋಗ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆರೋಗ್ಯ ವಿಮಾ ಕಾರ್ಡ್, ಕಾರ್ಮಿಕ ಯೋಜನೆ ಕಾರ್ಡ್, ವಾಹನ ಚಾಲನಾ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಸೇರಿದಂತೆ ಇತರ 12 ಗುರುತಿನ ಚೀಟಿಗಳಲ್ಲಿ ಯಾವುದಾದರೊಂದನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕೆಂದು ಚುನಾವಣಾ ಆಯೋಗ ತಿಳಿಸಿದೆ. ಮತದಾರರ ಕರ್ತವ್ಯ. ನಮ್ಮ ಪ್ರಜ್ಞಾವಂತ ಮತದಾರರು ಇನ್ನೂ ಮತದಾನದ ಬಗ್ಗೆ ಸ್ವಲ್ಪ ಅಸಡ್ಡೆ ತೋರುತ್ತಲೇ ಇದ್ದಾರೆ. ಇಂತಹ ಮನೋಭಾವವನ್ನು ಒಪ್ಪಲಾಗದು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸದೃಢವಾಗಿರಬೇಕಾದರೆ ಪ್ರತಿಯೊಬ್ಬರೂ ಮತದಾನದ ತಮ್ಮ ಹಕ್ಕನ್ನು ತಪ್ಪದೆ ಚಲಾಯಿಸಬೇಕು. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವೆಂಬ ಹೆಗ್ಗಳಿಕೆ ಹೊಂದಿದೆ ಮತ್ತು ಕರ್ನಾಟಕ ದೇಶದ ಅತ್ಯಂತ ಶಾಂತಿ ಸೌಹಾರ್ದಯುತ ರಾಜ್ಯವೆಂದು ಗುರುತಿಸಿಕೊಂಡಿದೆ. ಪ್ರಜಾಪ್ರಭುತ್ವದ ಮುಖ್ಯ ಆಶಯ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಎಂಬುದಾಗಿದೆ. ಸಾರ್ವಜನಿಕರು ಮತದಾನದಲ್ಲಿ ತಪ್ಪದೇ ಭಾಗವಹಿಸುವ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮ ಮಹತ್ವದ ಕೊಡುಗೆಯನ್ನು ನೀಡಬೇಕಾಗಿದೆ. ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯನ್ನು ಮುಕ್ತ, ನ್ಯಾಯಸಮ್ಮತ ಹಾಗೂ ಶಾಂತಿಯುತವಾಗಿ ನಡೆಸಲು ಚುನಾವಣಾ ಆಯೋಗದ ಜೊತೆಗೆ ಸಾರ್ವಜನಿಕರೂ ಸಹ ಕೈಜೋಡಿಸಬೇಕು. ಯಾವುದೇ ಜಾತಿ, ಧರ್ಮ ಅಥವಾ ಆಮಿಷಗಳಿಗೆ ಒಳಗಾಗದೆ ನೈತಿಕ ಮತದಾನಕ್ಕೆ ಮುಂದಾಗುವ ಮೂಲಕ ಎಲ್ಲರೂ ಒಳಗೊಳ್ಳುವ ಸುಗಮ, ನೈತಿಕ ಮತ್ತು ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಪ್ರಸಕ್ತ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಗ್ಯಾರಂಟಿನಾ? ಏನ್ ತಮಾಷೆ ಮಾಡ್ತಾರಪ್ಪ, ನಮ್ಮ ಅಪ್ಪಂಗೆ ನಮ್ ತಾತಂಗೆ ಕೊಟ್ಟು ಮಾತೆ ಉಳಿಸ್ಕೊಂಡಿಲ್ಲ ನೀವು? ಈಗ ನನಗೂ ಅದೇ ಗ್ಯಾರಂಟಿ ಮಾಡ್ತಿದ್ದೀರಾ? ಅದೇ ರಾಗ, ಅದೇ ಹಾಡು, ನನ್ನ ಓಟು ಹೊಸ ಯೋಚನೆಗಳಿಗೆ. ಮೋದಿ ಅವರು 75 ಹೊಸ ಮುಖಾನ ಅಸೆಂಬ್ಲಿಗೆ ತರೋ ಪ್ರಯತ್ನಕ್ಕೆ, ನನ್ನ ಓಟು ಮೋದಿ ಅವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಅಭಿವೃದ್ಧಿಯ ಸಾಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಗ್ಯಾರಂಟಿ ಏನ್ ಗ್ಯಾರಂಟಿ, ಏನ್ ತಮಾಷೆ ಮಾಡ್ತಾರಪ್ಪ? 60 ವರ್ಷ ಕರ್ನಾಟಕನ ನೆಟ್ ಅಭಿವೃದ್ಧಿ ಮಾಡಿದಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ ಹೈವೇ ಏರ್ಪೋರ್ಟ್ ಸ್ಕೂಲ್ಸ್ ಸ್ಕಿಲ್ ಸೆಂಟರ್ ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದಾಯ್ದ ಹಾಡುಗಳನ್ನು ಭಾಗವತರು ನಾರಾಯಣ ಶಬರಾಯ ಸುಬ್ರಹ್ಮಣ್ಯ, ಮದ್ದಳೆ ಲವಕುಮಾರ್ ಐಲ, ಚಂಡೆ ಸುಬ್ರಹ್ಮಣ್ಯ ಸಗ್ರೀತಾಯ ಕೊಕ್ಕಡ. ಶ್ರೀ ಗುರುಗಣಾಧಿಪತಯೇ ನಮಃ. ಮಾನವ ಸಮರ್ಪಣೆ ಮಾಡಿ ತಾನು ಮಾನವ ಸಮರ್ಪಣೆ ಮಾಡಿ ಜನುಮ ಸಾರ್ಥಕ ಗೈ ಅನುಪಮನ ಚಿತ್ಕನ ಕೈವಲ್ಯವ ಅನುಸರಿಸುತ್ತಿ ಕ್ಷಣದಿ ಪಡೆವೆ ಮನುಮತ ನೈಯನ ನೋಡಿ ತನು ಅನವಸ ಮಾರ್ಪಣೆ ಮಾಡಿ ಜನುಮ ಸರ್ತಕ ಗೈದು ಜನನ ಜನುಮ ಸಾರ್ಥಕ ಗೈದು ಜನುಮ ಸಾರ್ಥಕ ಗೈದು ಜನನ ಮೃತ್ಯುವಾಗೆಲ್ದು ಅನುಪಮನ ಚಿತ್ ಜನ ಕೈವಲ್ಯವ ಅನುಸರಿಸುತ್ತಿ ಕ್ಷಣದಿ ಪದವೆ ಮನುಮತನೈ ಮನವ ಸಮರ್ಪಣೆ ಮಾಡಿ ರಾಘವ ನರಪತೆ ನಿಧಿ ಎಂದು ನಿ ಗುಣ ಅತಿ ಕುಲವತಿ ನಾನು, ಅತಿ ಕುಲವತಿ ನಾನು, ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು, ಪೃಥ್ವಿ ಪಾಲಕ ನೀನು, ಅತಿ ಕುಲವತಿ ನಾನು, ಪೃಥ್ವಿ ಪಾಲ ಗೆಣೆ ಎಣೆ ನಾನು, ರತಿ ಗೆಣೆ ಎಣೆ ನಾನು, ರತಿ ಗೆಣೆ ಎಣೆ ನಾನು, ರತಿ ಗೆಣೆ ಎಣೆ ನಾನು, ಮನು ಮಧ ನೀನು, ಮನು ಮಧ ನೀನು, ಅತಿ ಕುಲವತಿ ನಾನು, ಪಾಲಕ ನೀನು, ರತಿಗೆನೆ ಏನ ನಾನು, ಮನು ಮತ ನೀನು, ರಾಘವ ರಾಘವ ರಾಘವ, ಮರಪತೆ ವಚನು, ಸುಣು ಮಮ ವಚನು, ನಿಧಿ ರಾಘವ ನಿಗುಣ ನಿಧಿ, ಎಂದೋ ನಿನ್ನ ಸೇರಿದೆ ಬಂದು, ನಿನ್ನ ಸೇ ಬಂದು, ರಾಘವ ರಾಘವ ರಾಘವ, ತೊಂದಗಳ ತಗದಿವಿ ತಗಳ ತಗದಿ ತಗಳ ದಿನ್ನತ್ತ, ತೊಂತನ ದಿನ್ನತ್ತನ ದಿನ್ನತ್ತನ ದಿನ್ನತ್ತ, ತೊಂತಗಳ ತಗದಿವಿ ತಗಳ ತಗದಿವಿ ತಗಳ ದಿನ್ನತ್ತ, ತೊಂತನ ದಿನ್ನತ್ತನ ದಿನ್ನತ್ತನ ದಿನ್ನತ್ತ, ತೊಂತೈ ದಿನದ ತೊಂತೈ ದಿನದ ತೊಂತೈ ದಿನದ ತೊಂತಗ ದಿನದ ತೊಂತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ಕಂಡಳ ಮಾರ ಜನಕನ ಕಂಡಳ ಮಾರ ಜನಕನ ಕಂಡಳಗ ಕಂಡಳಗ ಕಂಡಳಗ ಮಾರ ಜನಕನ ಕಂಡಳಾಗ ಕಂಡಳಾಗ ಕಂಡಳಾಗ ಮಾರ ಜನಕನ ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಕಂಡು ಮುದವಗೊಂಡು ಕಂಡು ಮುದವ ಕಂಡು ಪುಳಕವಾಯ್ತು ತನು ಮನ ಕಂಡು ಮುದವ ಕೊಂಡು ಉಳಕವಾಯ್ತು ತಾನು ಮನ ಕಂಡನಗ ಮಾರ ಜನಕನ ಕಂಡು ಮುದವ ಕೊಂಡು ಪುಳಕವಾಯ್ತು ತಾನು ಮನ ಪುಂಡರೀಕ ನೇತ್ರ ನಿಂತು ಗಂಡನಗನು ಪುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಪುಂಡರೀಕ ಪುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಗಂಡನಗನು ಪುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಸ್ಮರನು ಪುಂಡತನದೊಳ್ ಅಂಬನೆ ಸೇವ ಸ್ಮರನು ಪುಂಡತನದೊಳ್ ಅಂಬನೆ ಸೇವ ಅಂಬನೆ ಸೇವ ಕಂಡು ಸಹಿಸಲೆ ಪುಂಡರೀಕ ನೇತ್ರ ನಿಂತು ಗಂಡನನು ತನಗೆ ಸ್ಮರನು ಪುಂಡತನದು ಲಂಬನೆ ಸೇವ ಕಂಡು ಸಹಿಸ ಎಂತು ಇವನ ಕಂಡಲಾಗ ಕಂಡಲಾಗ ಕಂಡಲಾಗ ಕಂಡಲಾಗ ಮಾರ ಜನಕ ಕಂಡು ಮುದವ ಕಂಡು ಪುಳಕ ಆಯ್ತು ತನು ಮನ ಪುಂಡರೀಕ ನೇತ್ರ ನಿಂತು ಗಂಡ ನಗನು ತನಗೆ ಮರಳು ಪುಂಡತನದೋಳ್ ಅಂಬನೆ ಸೇವ ಕಂಡು ಸಹಿಸಲೆಂತು ಇವನ ಕಂಡಳಗ ಕಂಡಳಗ ಕಂಡಲಾಗ ಮಾರ ಜನಕನ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳುವ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವನು ನಲಿದರೆ ಒಲಿವನು ನಿಮಗೆಂಬ ನಲಿದರೆ ಒಲಿವನು ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವನು ನಿಮಗೆಂಬ ಸುಲಭನೋ ತನ್ನವರ ಬಿಟ್ಟರೆ ಗಳಿಗೆ ಕದಲನು ಸುಲಭನು ಹರಿ ತನ್ನವರ ಬಿಟ್ಟರೆ ಗಳಿಗೆ ಕದಲನು ರಮಾಧವನ ನಮಿಸಲರಿಯದೆ ರಮಾಧವನ ನಮಿಸಲರಿಯದೆ ಭವದೊಳಗೆ ರಮಾಧವನ ನಮಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮುರಳಿ ಮೋಕನ ಬಾ ಮುರಳಿ ಮೋಗನ ಬಾಳ ಮುರಳಿ ಮೋಗನ ಬಾಳ ಮುರಳಿ ಮೋಗನ ಬಾಳ ಮನಸ್ಸು ಮರಳಿದೆ ನಗುತ್ತಲಿ ಬಾ ಆ ಮೋಗನ ಬಾಳ ಮುರಳಿ ಮೋಗನ ಬಾಳ ಮನಸ್ಸು ಮರಳಿದೆ ನಗುತ್ತಲಿ ಬಾ ಆ ಮೋಗನ ಬಾ ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ವರಸವಿ ಮಧುವನು ಹೀರಲು ಭೃಂಗದ ಆಹಾ ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ಹೀರಲು ಭೃಂಗದ ಬರವನು ಕಾದಿದೆ ತರಗರಗೊಂಡಿದೆ ಆಹಾ ಬರವನು ಕಾದಿದೆ ತರಗರಗೊಂಡಿದೆ ಬರವನು ಕಾದಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ಮನಸ್ಸು ಮರಳಿದೆ ನಗುತ್ತಲಿ ಬಾ ಮೋಗನ ಬಾ ವರಸವಿ ಮಧುವನು ಇರಲು ಭೃಂಗದ ಬರವನು ಕಾದಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ನಗುತ್ತಲಿ ಬಾ ಮೋಗನ ಬಾ ನಗುತ್ತಲಿ ಬಾ ಮೋಗನ ಆ ರಾಮ ಆಕಾಶ ವಿಮಾಡ್ತನ ಜಯ ಜಯ ಪಶಾಂಕುಶ ಧರನಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಮೈಸೂರ ಮಧ್ಯನಿಗೆ ಕಿಂಕಿಣಿಗೆ ಇವರ ಹರಧಾರಿಣಿ ಸುರಮ್ಮನಿಗೆ ಮಂಗಳಂ ಜಯ ಮಂಗಳಂ ಗಜಮುಖದ ಬಗ್ಗೆ ಗಣಪಗೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಂಗಲಂ ಭಗವಾನ್ ವಿಷ್ಣು, ಮಂಗಲ ಮತ್ಸೂದನ, ಮಂಗಲಂ ದೇವಕಿ ಪುತ್ರೋ ಮಂಗಲ ಮಂಗಳಧ್ವಜ, ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಾದಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದಾದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನಾರಾಯಣ ಶಬರಾಯ, ಸುಬ್ರಹ್ಮಣ್ಯ ಮದ್ದಳೆ, ಲವಕುಮಾರ್ ಐಲ ಚಂಡೆ, ಸುಬ್ರಹ್ಮಣ್ಯ ಸಗ್ರೀತಾಯ ಕೊಕ್ಕಡ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳು ವಿರೂಪಾಕ್ಷ ಬಸಪ್ಪ ಗೋರನ್ನವರ್ ಹಾಗೂ ಸಂಗಡಿಗರಿಂದ. ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿಯೇ, ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿಯೇ. ಬಾವೇ ಕಟ್ಟಿಯ ಮ್ಯಾಲೆ ಬಾವಯ್ಯ ಕುಂತಾನೆ, ಬಾವೇ ಕಟ್ಟಿ